ಸುಮಾರು ದಿನಗಳಲ್ಲಿ ಯಾವ ತರ ನಾವು ಪ್ರಪೋಷನ್ ಹೇಗೆ ಕೊಡಬಹುದು ಸಾಲ್ಟ್ ಬಿಸ್ಕಿಟ್ಸ್ ಮಾಡಿದ್ರೆ ಏನು ಫ್ರೂಟ್ ಬಿಸ್ಕಿಟ್ಸ್ ಕೋಕೋನಟ್ ಬಿಸ್ಕಿಟ್ಸ್ ಬನ್ ಶರ್ಮಲ್ ಫ್ರೂಟ್ ಕೇಕ್ ಕಪ್ ಕೇಕ್ ಕಫೀಸ್ ಮೆಲ್ಟೈನ್ಸ್ ಸ್ಪಾಂಜ್ ಕೇಕ್ ಇದರಲ್ಲಿ ಪ್ರಪೋಷನ್ ಆಫ್ ಇಂಗ್ರೀಡಿಯಂಟ್ ಸೋರ್ಗಮ್ ಮತ್ತೆ ವೈಟ್ ಫ್ಲೋರ್ ಎಷ್ಟೆಷ್ಟು ಇಡಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ಬರಲ್ಲ ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು 20% ಆಮೇಲೆ ಒಂದೊಂದ್ಸಾರಿ 50-50 ಆಗುತ್ತೆ ಬನ್ ಅಲ್ಲಿ ಬಿಕಾಸ್ ಬನ್ ನಾವು ಬೇಕಿಂಗ್ ಮಾಡಬೇಕು 170 degree ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಬರ್ನ್ ಮಾಡಬೇಕು ಸೊ ಬೇಕಿಂಗ್ ಟೈಮ್ ಕೊಟ್ಟಿದ್ರೆ ಟೆಂಪರೇಚರ್ ಓವರ್ಆಲ್ ಅಕ್ಸೆಪ್ಟಬಿಲಿಟಿ ಸೊ ಡಿಫ್ರೆಂಟ್ ಬೇಕರಿ ಪ್ರಾಡಕ್ಟ್ಸ್ ಕೂಡ ನಾವು ಜೋಳದಿಂದ ಮಾಡಬಹುದು ಇದು ಇನ್ಫ್ಯಾಂಟ್ ಮಿಕ್ಸಸ್ ಡೆವಲಪ್ ಫಾರ್ ಅಡಾಪ್ಷನ್ ಇನ್ ದಿ ಫೀಡಿಂಗ್ ಪ್ರೋಗ್ರಾಮ್ಸ್ ಅಂಡ್ ಎಂಟರ್ಪ್ರೈಸಸ್ ಈಗ ಸಾಕಷ್ಟು ಈಗ ಮಿಡ್ ಡೇ ಮೀಲ್ ಸ್ಕೀಮ್ಸ್ ಅಂತ ಇದಾವೆ ಅಂಗನವಾಡಿ ಗಳಿಗೆ ಊಟ ಮತ್ತೆ ವ್ಯವಸ್ಥೆಯನ್ನ ಸರ್ಕಾರ ಕೊಡ್ತಾ ಇದಾರೆ ಅಲ್ಲಿ ಇದು ಈ ಪ್ರಾಡಕ್ಟ್ಗಳನ್ನ ಬಿಡ್ತಾ ಇದಾರೆ ಸೋರ್ಗಮ್ ಸೋಯಾಬೀನ್ ಫ್ಲೋರ್ ಇರೋದು ಸೋರ್ಗಮ್ ಸೋಯಾಬೀನ್ ಫ್ಲೋರ್ ಶುಗರ್ ಸೋರ್ಗಮ್ ಫ್ಲೋರ್ ಬಾಜರ ಸಜ್ಜೆ ಸಜ್ಜೆ ಆಲ್ಸೋ ಒಳ್ಳೆ ಅದನ್ನ ಎರಡೂ ಮಿಕ್ಸ್ ಮಾಡ್ಕೊಂಡು ಸಜ್ಜೆ ಮತ್ತೆ 2 grams ಬಾಜರ 4 grams ಸೊ ಇದಿಷ್ಟು ಪ್ರಪೋರ್ಷನ್ ಮಾಡಿದ್ರು ಕೂಡ ಅದು ಒಳ್ಳೆ ಪದಾರ್ಥ ಆಗುತ್ತೆ ಇನ್ಫೆಂಟ್ ಮಿಕ್ಸ್ ಸಣ್ಣ ಮಕ್ಕಳಿಗೆ ಈಗ ಗಂಜಿ ಅಥವಾ ಅಂಬಲಿ ಕುಡಿಸೋದಂತಾರೆ ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಗಂಜಿ ಕುಡಿಸೋದು ಇದು ಜೋಳದ ಗಂಜಿ ಅಥವಾ ಜೋಳದ ಅಂಬಲಿ ಡಿಫ್ರೆಂಟ್ ಯಾವ ತರ ಮಾಡಬಹುದು ಅನ್ನೋದು ಇದರಲ್ಲಿ ಇದೆ ಇನ್ಫ್ಯಾಂಟ್ ಮಿಕ್ಸ್ ಪ್ರೋಸೆಸ್ ಫ್ಲೋ ಚಾರ್ಟ್ ಇದೆ ಟೆಕ್ನಾಲಜೀಸ್ ಅದರದು ದೆನ್ ಸೋರ್ಗಮ್ ಆಸ್ ಎ ಥೆರಪಿಟಿಕ್ ಫುಡ್ ಇದು ಆರೋಗ್ಯದಾಯಕ ಪದಾರ್ಥವಾಗಿ ಹೇಗೆ ಇದಾಗುತ್ತೆ ಥೆರಪಿಟಿಕ್ ಫುಡ್ಸ್ ಆರ್ ದೋಸ್ ದಟ್ ಪ್ರೊವೈಡ್ ಎ ಸ್ಪೆಸಿಫಿಕ್ ಹೆಲ್ತ್ ಬೆನಿಫಿಟ್ಸ್ ಬಿಯಾಂಡ್ ದಿ ಟ್ರೆಡಿಷನಲ್ ನ್ಯೂಟ್ರಿಯಂಟ್ಸ್ ನಮಗೆ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡೋದ್ರಲ್ಲಿ ಹೆಚ್ಚು ಸಹಕಾರಿಯಾಗುತ್ತೆ ಜೋಳ ಪ್ರಾಡಕ್ಟ್ ಇರ್ಬೋದು ಈ ಹಾರ್ಟ್ ಡಿಸೀಸ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಹಾರ್ಟ್ ಪೇಷಂಟ್ಸ್ ಡಾಕ್ಟರ್ಸ್ ಆಲ್ಸೋ ರೆಕಮೆಂಡ್ ದೆನ್ ಇಂಗ್ರೀಡಿಯಂಟ್ಸ್ ಆಗಿ ಹೋಲ್ ಸೋರ್ಗಮ್ ಫ್ಲೋರ್ ನಾವು ಯೂಸ್ ಮಾಡಬಹುದು ಓಟ್ ಬ್ರ್ಯಾನ್ ಪೆಕ್ಟಿನ್ ಬಿಸ್ಕಿಟ್ ಫಾರ್ಮ್ ಅಲ್ಲಿ ತಗೋಬಹುದು ಡಯಾಬಿಟಿಕ್ ಮೆಲಿಟಸ್ ಇರೋರಿಗೆ ಜೋಳದ ಇರ್ತಕ್ಕಂಥ ಅಂದ್ರೆ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ ಸ್ಪೆಸಿಫಿಕ್ ಆಗಿ ಏನೇ ಪ್ರಾಡಕ್ಟ್ ಮಾಡಿದ್ರು ಟಾರ್ಗೆಟ್ ವೆದರ್ ಇಟ್ ಈಸ್ ಫಾರ್ ಇನ್ಫ್ಯಾಂಟ್ಸ್ ಇರ್ಬೋದು ವೀನಿಂಗ್ ಫುಡ್ಸ್ ಆಗಿರ್ಬೋದು ಅಡಲ್ಟ್ಸ್ ಫುಡ್ಗೋ ಅಥವಾ ಡಯಾಬಿಟಿಕ್ಗೋ ಯಾವ ತರ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ನಾವು ಉದ್ದಿಮೆಯನ್ನ ಮಾಡಿದಾಗ ಇಲ್ಲ ಸೊ ಮಾಲ್ಟಿಂಗ್ ಜರ್ಮಿನೇಷನ್ ಯಾವ ತರ ಮಾಡಬಹುದು ಮಾಲ್ಟಿಂಗ್ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಫಾಲ್ ಇನ್ ದಿ ರಿಸ್ಪಾನ್ಸಿಬಿಲಿಟೀಸ್ ದೆನ್ ಮಾಲ್ಟೆಡ್ ಸೋರ್ಗಮ್ ಸಿಗುತ್ತೆ ಲೋ ಕಾಸ್ಟ್ ಮೀನಿಂಗ್ ಫುಡ್ಸ್ ವಿತ್ ಲೋ ಕಾಸ್ಟ್ ಅಂಡ್ ಕ್ಯಾಲೋರಿ ಡೆನ್ಸಿಟಿ ಮಾಲ್ಟೆಡ್ ಮಿಲ್ಲೆಟ್ಸ್ ಕೂಡ ನಮಗೆ ಸಿಗುತ್ತೆ ಎಕ್ಸ್ಟ್ರೂಷನ್ ಟೆಕ್ನಾಲಜಿ ಈಗಿದೆ ಈಗ ನಮ್ಮಲ್ಲಿ ಕೂಡ ನಾವು ಈಗಾಗಲೇ ಒಂದು ಎಕ್ಸ್ಟ್ರೂಡರ್ ಇನ್ಸ್ಟಾಲ್ ಮಾಡಿದೀವಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದರದ್ದು ಟ್ವಿನ್ ಸ್ಕ್ರೂ ಎಕ್ಸ್ಟ್ರೂಡರ್ ಅಂತ ಬರುತ್ತೆ 20 lakh ಕಾಸ್ಟ್ ಆಗುತ್ತೆ ಅದು ಟ್ವಿನ್ ಸ್ಕ್ರೂ ಅದರಲ್ಲಿ ನಿಮಗೆ ಕಡಿಮೆ ಕೆಪಾಸಿಟಿ ಅಂದ್ರೆ 10 lakh ಕೂಡ ಸಿಗುತ್ತೆ ಅದು ಹಾಕೊಂಡು ನಾವು ಎಕ್ಸ್ಟ್ರೂಡೆಡ್ ಸ್ನ್ಯಾಕ್ ಫುಡ್ಸ್ ನ ಮಾಡಬಹುದು ಕುರ್ಕುರೆ ಟೈಪ್ ಇದರಲ್ಲಿ ಬರ್ಮಿಸ್ ಅಲ್ಲಿ ನೂಡಲ್ಸ್ ಮಾಡ್ಕೋಬಹುದು ಜೋಳದ ನೂಡಲ್ಸ್ ಟ್ರೆಡಿಷನಲ್ ಟೈಪ್ ಮುರುಕು ಜೋಳ ಮುರುಕು ಅಂತೇಳಿ ದೆನ್ ಸೇವ್ ಸೇವ್ ಟೈಪ್ ಈಗ ಪಾವ್ ಬಾಜಿ ಸೇವ್ ಬಾಜಿ ನಾವೆಲ್ಲ ತಿಂತೀವಲ್ಲ ಸ್ನ್ಯಾಕ್ ಫುಡ್ಸ್ ಆ ತರ ದೆನ್ ಸೋರ್ಗಮ್ ಎಂಟರ್ಪ್ರೈಸಸ್ ಅಲ್ಲಿ ನಾವು ಏನೇನು ಮಾಡಬಹುದು ಉದ್ದಿಮೆಯಲ್ಲಿ ಇರತಕ್ಕಂತ ಅವಕಾಶಗಳನ್ನ ನಾನು ಇನ್ನಾಗಲೇ ಹೇಳಿದೆ ಒಂದು ಪ್ರಥಮ ಹಂತದಲ್ಲಿ ಬರತಕ್ಕಂತ ಉತ್ಪಾದನೆಗಳು ಪ್ರೈಮರಿ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ ಅದರಲ್ಲಿ ಡಿಹಲ್ಡ್ ಸೋರ್ಗಮ್ ಫ್ಲೋರ್ ಮತ್ತೆ ರವಾ ಹಿಟ್ಟು ರವಾ ಮತ್ತೆ ಡಿಹಲ್ಡ್ ಅದು ಸಿಪ್ಪೆ ತೆಗೆದಿರ್ತಕ್ಕಂತ ಜೋಳ ಬೇಕಾದ್ರೆ ಯಾರಾದ್ರೂ ಜೋಳ ತಗೊಂಡೋಗಿ ಮತ್ತೆ ಹಿಟ್ಟು ಮಾಡಿಕೊಂಡು ಡೈರೆಕ್ಟ್ ಕನ್ಸಂಪ್ಷನ್ ರೊಟ್ಟಿ ಅದು ಫ್ರೆಶ್ ರೊಟ್ಟಿ ಅಥವಾ ಜೋಳದ ಮುದ್ದೆ ಮಾಡ್ಕೋಬಹುದು ಸೆಕೆಂಡರಿ ಪ್ರಾಡಕ್ಟ್ ಅಲ್ಲಿ ಬ್ರೇಕ್ಫಾಸ್ಟ್ ಫುಡ್ಸ್ ಆ ನಂತರ ಸ್ನ್ಯಾಕ್ ಫುಡ್ಸ್ ಡಿಹೈಡ್ರೇಟೆಡ್ ಫುಡ್ಸ್ ಬೇಕ್ ಫುಡ್ಸ್ ಕಂಪೋಸಿಟ್ ಫುಡ್ಸ್ ಇನ್ಸ್ಟೆಂಟ್ ಮಿಕ್ಸಸ್ ಅಂಡ್ ಇನ್ಫೆಂಟ್ ಫುಡ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬೇಕಾಗ್ತಕ್ಕಂತ ಪದಾರ್ಥಗಳನ್ನು ಕೂಡ ನಾವು ಮಾಡಬಹುದು ಸೊ ದಿಸ್ ಇಸ್ ಆಲ್ ಅಬೌಟ್ ಜೋಳದಿಂದ ಆಗ್ತಕ್ಕಂತ ಪದಾರ್ಥಗಳು ಈಗ ನಾವು ಜೋಳ ಆದ ನಂತರ ಮೈನರ್ ಮಿಲೆಟ್ಸ್ ಸಿರಿಧಾನ್ಯಗಳು ಅಂತ ಏನ್ ಹೇಳ್ತೀವಿ 9 navadhanyagalu ಅಥವಾ ಸಿರಿಧಾನ್ಯಗಳು ಅಂತ ಇದಾವೆ ಅದರಿಂದ ಏನೇನು ಉತ್ಪಾದನೆ ಮಾಡಬಹುದು ಪ್ರಥಮ ಹಂತದಲ್ಲಿ ಬರತಕ್ಕಂತ ಉತ್ಪಾದನೆಗಳು ಹಾಗೂ ದ್ವಿತೀಯ ಹಂತದಲ್ಲಿ ಈಗ ನಾವು ಸೋರ್ಗಮ್ಗೆ ಏನ್ ಹೇಳಿದ್ವಿ ಅವು ಹೆಚ್ಚು ಕಡಿಮೆ ಎಲ್ಲ ಸಿರಿಧಾನ್ಯಗಳಿಗೆ ಬಂದೇ ಬರುತ್ತೆ ನೋಡೋಣ ಒನ್ ಬೈ ಒನ್ ಏನೇನಿದಾವೆ ಬಹಳಷ್ಟು ಜನ ಈ 9 ಸಿರಿಧಾನ್ಯಗಳು ಇದಾವ ಅವು ನೋಡಿರ್ಲಿಕ್ಕಿಲ್ಲ ಒಂದೆರಡು ರಾಗಿ ನವಣೆ ಸಜ್ಜೆ ಬಿಟ್ರೆ ಬೆಟ್ಟ ಬೇರೆ ಏನೇನಿದೆ ತಿಳ್ಕೊಳ್ಳೋಣ ಒನ್ ಬೈ ಒನ್ ಫಸ್ಟ್ ಒಂದು ಗ್ರೇಟ್ ಮಿಲೆಟ್ ಅಥವಾ ಸೋರ್ಗಮ್ ಇದು ಈಗಾಗಲೇ ನಾವು ಮಾಡಿದ್ವಿ ಜೋಳ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಪೈಕ್ ಮಿಲೆಟ್ ಆದ ಪರ್ಲ್ ಮಿಲೆಟ್ ಸಜ್ಜೆ ಆಮೇಲೆ ಫಿಂಗರ್ ಮಿಲೆಟ್ ರಾಗಿ ದೆನ್ ಫಾಕ್ಸ್ಟೈಲ್ ಮಿಲೆಟ್ ನವಣೆ ದೆನ್ ಲಿಟ್ಲ್ ಮಿಲೆಟ್ ತಾಮೆ ಅಂತ ಹೇಳ್ತೀವಿ ಸಾವೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ದೆನ್ ಕೋಳೋ ಮಿಲೆಟ್ ಕನ್ನಡದಲ್ಲಿ ಹರ್ಕ ಮತ್ತೆ ರೋಸೋ ಮಿಲೆಟ್ ಬರ್ಗು ದೆನ್ ಬಾರ್ನ್ಯಾರ್ಡ್ ಮಿಲೆಟ್ ಕೂದಲು ಬಹಳ ಜನ ನೋಡಿರ್ಲಿಕ್ಕಿಲ್ಲ